ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂತಣ್ಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂತಣ್ಣ. ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂತಣ್ಣ. ಅಂದದ ಲೋಕದ ಚಂದದ ಸುತನು ಜನಿಸಿ ಬಂದಾನೋ, ದಯೆಯಿಂದ ಇಳಿದು ಬಂದಾನೋ. ಅಂದದ ಲೋಕದ ಚಂದದ ಸುತನು ಜನಿಸಿ ಬಂದಾನೋ, ದಯೆಯಿಂದ ಇಳಿದು ಬಂದಾನೋ. ಉನ್ನತ ಲೋಕ ಬಿಟ್ಟು ಬಂದಾನೋ, ಅನುಗ್ರಹಿಸಿ ಜನಿಸಿ ಬಂದಾನೋ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂತಣ್ಣ. ಮೇಲಣ ಲೋಕದಿ ದೇವರಿಗೆ ಮಹಿಮೆಯಾಗಲಿ, ಭೂಮಿ ಮ್ಯಾಲೆ ಶಾಂತಿ ಬೆಳಗಲಿ. ಮೇಲಣ ಲೋಕದಿ ದೇವರಿಗೆ ಮಹಿಮೆಯಾಗಲಿ, ಭೂಮಿ ಮ್ಯಾಲೆ ಶಾಂತಿ ಬೆಳಗಲಿ. ದೂತಗಣ ಸ್ತೋತ್ರ ಮಾಡ್ಯಾರೋ, ಹರ್ಷದಿಂದ ಲೋಕಕ್ಕೆ ಸಾರ್ಯಾರೋ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂತಣ್ಣ. ರಾಜಾದಿ ರಾಜ ಯೇಸು ರಾಜ ಸೌಭಾಗ್ಯ ತಂದಾನೋ, ಲೋಕಕ್ಕಾಗಿ ದೀನತ್ವ ಪಡ್ದಾನೋ. ರಾಜಾದಿ ರಾಜ ಯೇಸು ರಾಜ ಸೌಭಾಗ್ಯ ತಂದಾನೋ, ಲೋಕಕ್ಕಾಗಿ ದೀನತ್ವ ಪಡ್ದಾನೋ. ಕೊಂಡಾಡೋಣ ಹರ್ಷ ಪಡೋಣ, ಜಗಕ್ಕೆಲ್ಲ ಸಾರಿ ಹೇಳೋಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂತಣ್ಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂತಣ್ಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂತಣ್ಣ.